ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಹಾಸನ ಎಫ್ಎಂ. ಕಾರ್ಯಕ್ರಮ ಕೃಷಿ ಲೋಕ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮದಲ್ಲಿ ಕುಸುಬೆ ಬೆಳೆ ಬಗ್ಗೆ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಜಗತ್ತಿನಲ್ಲಿ ಕುಸುಬೆ ಬೆಳೆಯ ಕ್ಷೇತ್ರ ಹಾಗೂ ಉತ್ಪಾದನೆಯಲ್ಲಿ ಭಾರತವು ಮುಂಚೂಣಿ ರಾಷ್ಟವಾಗಿದೆ. ಕುಸುಬೆಯು ಉತ್ಕೃಷ್ಟ ಎಣ್ಣೆಯ ಮೂಲವಾಗಿದೆ. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಇಡೀ ಬೆಳೆಯಾಗಿ ಹಾಗೂ ಮಿಶ್ರ ಬೆಳೆಯಾಗಿ ಗೋಧಿ, ಕಡಲೆ ಮತ್ತು ಜೋಳದ ಜೊತೆಗೆ ಬೆಳೆಯಲಾಗ್ತಾ ಇದೆ. ಕರ್ನಾಟಕದಲ್ಲಿ ಮುಖ್ಯವಾಗಿ ಗುಲ್ಬರ್ಗಾ, ಯಾದಗಿರಿ, ಬಿಜಾಪುರ, ಬಾಗಲಕೋಟೆ, ಧಾರವಾಡ, ಗದಗ, ಬೆಳಗಾವಿ, ಕೊಪ್ಪಳ, ಬೀದರ್ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಮಳೆಯ ಆಶ್ರಯದಲ್ಲಿ ಸಾಗುವಳಿಯನ್ನ ಮಾಡಲಾಗ್ತಾ ಇದೆ. ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದ ಅಣ್ಣಿಗೇರಿ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕುಸುಬೆ ಬೆಳೆಯ ಮೇಲೆ ಸಂಶೋಧನೆಗಳಾಗಿದ್ದು ಹಲವಾರು ತಳಿಗಳನ್ನು ಬಿಡುಗಡೆಯನ್ನ ಮಾಡಲಾಗಿದೆ. ಈ ತಳಿಗಳಲ್ಲಿ ಕೆಲವು ತಳಿಗಳ ಹೂವಿನ ಬಣ್ಣ ಹಳದಿ ಬಿಳಿ, ಹಳದಿ ಕಂದು ಬಣ್ಣದಿಂದ ಕೂಡಿವೆ. ಈ ಕುಸುಬೆ ಕಾಳಿನಲ್ಲಿ ಶೇಕಡ 29-30% ಉತ್ತಮ ಗುಣಮಟ್ಟದ ಎಣ್ಣೆಯ ಅಂಶವಿದೆ. ಸಾಮಾನ್ಯವಾಗಿ ಕುಸುಬೆಯನ್ನು ಖಾದ್ಯತೈಲ, ದನಕರುಗಳಿಗೆ ಹಿಂಡಿಗಾಗಿ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಸಾಬೂನು, ಪಾಲಿಶ್, ವಾರ್ನಿಶ್, ಚರ್ಮವನ್ನು ಹದಗೊಳಿಸಲು, ಬಣ್ಣವನ್ನು ತಯಾರಿಸಲು ಉಪಯೋಗಿಸುತ್ತಾರೆ. ಮೂಲವಾಗಿ ಎಣ್ಣೆಕಾಳು ಎಂದು ಪ್ರಸಿದ್ಧವಾದ ಈ ಕುಸುಬೆ ಔಷಧೀಯ ಗುಣಗಳನ್ನು ಹೊಂದಿದೆ. ಕುಸುಬೆ ಎಣ್ಣೆಯಲ್ಲಿ ವಿಟಮಿನ್ ಇ ಮತ್ತು ಹೃದಯದ ಆರೋಗ್ಯಕ್ಕೆ ಬೇಕಾದ ಒಮೆಗಾ 3 ಫ್ಯಾಟಿ ಆಸಿಡ್ ಸಮೃದ್ಧವಾಗಿದೆ. ಇದರಲ್ಲಿ ಕೊಲೆಸ್ಟ್ರಾಲ್ ಇರೋದಿಲ್ಲ. ಕುಸುಬೆ ಗಿಡದ ಬೂದಿಯಿಂದ ಕಣ್ಣಿಗೆ ಹಚ್ಚುವ ಕಾಡಿಗೆಯನ್ನು ಸಹ ತಯಾರು ಮಾಡ್ತಾರೆ. ಕುಸುಬೆ ಹೂವಿನ ದಳಗಳನ್ನು ಕೈಯಿಂದ ಸಂಗ್ರಹಣೆ ಮಾಡುವುದು ತುಂಬಾ ಕಷ್ಟ. ಆದ್ದರಿಂದ ಇವುಗಳನ್ನು ಸೋಲಾರ್ ಬ್ಯಾಟರಿ ಚಾಲಿತ ಉಪಕರಣದಿಂದ ಬಹಳಷ್ಟು ಹೂವಿನ ದಳಗಳನ್ನು ಕಡಿಮೆ ಸಮಯದಲ್ಲಿ ಸಂಗ್ರಹಿಸಬಹುದು. ಈ ಕುಸುಬೆ ಹೂವಿನ ದಳವನ್ನು ಉಪಯೋಗಿಸಿ ಚಹಾವನ್ನ ಮಾಡುತ್ತಾರೆ. ಈ ಚಹಾ ಮಾಡುವಾಗ ಚಹಾ ಪುಡಿಯ ಬದಲಾಗಿ ಒಣಗಿದ ಕುಸುಬೆಯ ಹೂವಿನ ದಳಗಳನ್ನು ಹಾಕಿ ಚಹಾವನ್ನು ತಯಾರಿಸಿ ಒಂದು ಲೋಟದಂತೆ ಪ್ರತಿದಿನ 3 ಕುಡಿದಾಗ ರಕ್ತದ ಒತ್ತಡ ಕಡಿಮೆಯಾಗುತ್ತೆ. ಅದರಂತೆ ಇತರೆ ತೊಂದರೆಗಳಿಗೆ ಪ್ರತಿದಿನ ಮುಂಜಾನೆ 1 ಈ ಚಹಾವನ್ನು ಸೇವಿಸಿದರೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ, ವಯಸ್ಕರಿಗೆ ಹಾಲಿನಲ್ಲಿ ಈ ಹೂವಿನ ದಳವನ್ನು ಹಾಕಿ ಕುದಿಸಿ ಸೋಸಿ ಸಕ್ಕರೆಯನ್ನು ಬೆರೆಸಿಕೊಡೋದ್ರಿಂದ ಅನೇಕ ದೈಹಿಕ ತೊಂದರೆಗಳು ನಿವಾರಣೆಯಾಗುವುದು ಎಂದು ತಜ್ಞರು ತಿಳಿಸಿದ್ದಾರೆ. ಗರ್ಭಿಣಿ ಸ್ತ್ರೀಯರಿಗೆ ಈ ಕುಸುಬೆ ಹೂವಿನ ದಳಗಳ ಉಪಯೋಗ ಒಳ್ಳೆಯದಲ್ಲ. ಯಾಕೆಂತಂದ್ರೆ ಕುಸುಬೆ ಬೀಜವು 30-35% ಶುಷ್ಕ ಪದಾರ್ಥವನ್ನು ಹೊಂದಿದ್ದು ಗರ್ಭದಲ್ಲಿ ಬೆಳೆಯುವ ಭ್ರೂಣಕ್ಕೆ ಹಾನಿ ಉಂಟಾಗುತ್ತೆ ಎಂದು ಸಂಶೋಧನೆಗಳ ಮೂಲಕ ತಿಳಿದುಬಂದಿದೆ. ಚೀನಾ ದೇಶದ ಜನರ ಅಭಿಪ್ರಾಯದಂತೆ ಈ ಚಹಾದಲ್ಲಿ ಹಲವಾರು ಔಷಧೀಯ ಗುಣಗಳು ಇದ್ದು ದೇಹದ ಆರೋಗ್ಯವನ್ನು ಕಾಪಾಡುವಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡುತ್ತೆ ಅಂತ ಹೇಳಿ ಗಮನಿಸಿದಾಗ ಹೆಚ್ಚಿನ ರಕ್ತದ ಒತ್ತಡ ಆಗದಂತೆ ನಿಯಂತ್ರಣದಲ್ಲಿಡುತ್ತೆ, ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ, ಹೃದಯ ರೋಗ ತಡೆಯುವಲ್ಲಿ ಸಂಧಿವಾತ, ಕುತ್ತಿಗೆ ನೋವು ಮತ್ತು ಉಸಿರಾಟದ ತೊಂದರೆಗಳನ್ನು ಗುಣಪಡಿಸುತ್ತೆ, ಹಾಗೇನೆ ದೇಹದ ನಿಶಕ್ತಿಯನ್ನು ನಿವಾರಣೆ ಮಾಡುತ್ತೆ. ಕುಸುಬೆ ಎಣ್ಣೆಯು ಅನೇಕ ವಿಧದಲ್ಲಿ ಉಪಯೋಗವಾಗುತ್ತೆ. ಇದನ್ನು ಆಹಾರ ತಯಾರಿಕೆಯಲ್ಲಿ, ಕೃತಕ ಬೆಣ್ಣೆ ತಯಾರಿಕೆಯಲ್ಲಿ, ಹಸಿ ದ್ರಾಕ್ಷಿಯನ್ನ ಒಣದ್ರಾಕ್ಷಿಯನ್ನಾಗಿ ಮಾಡುವ ಸಂಸ್ಕರಣೆಯಲ್ಲಿ, ಚರ್ಮವನ್ನ ಹದ ಮಾಡುವಿಕೆಯಲ್ಲಿ, ಸಿಮೆಂಟ್ ಗ್ಲಾಸುಗಳ ತಯಾರಿಕೆಯಲ್ಲಿ ಮತ್ತು ಆಟಿಕೆ ವಸ್ತುಗಳನ್ನು ಗೋಡೆಗೆ ಅಂಟಿಸಲು ಅಂಟಿನ ರೂಪದಲ್ಲಿ ಉಪಯೋಗಿಸುತ್ತಾರೆ. ಕುಸುಬೆ ಎಣ್ಣೆಯನ್ನು ಆಹಾರಕ್ಕೆ ಸಿಂಪಡಿಸೋದ್ರಿಂದ ಇದು ಆಹಾರ ಕೆಡದಂತೆ ನೋಡಿಕೊಳ್ಳುತ್ತೆ. ಕುಸುಬೆ ಬೀಜದಿಂದ ಎಣ್ಣೆಯನ್ನ ತೆಗೆದುಕೊಂಡ ಮೇಲೆ ಉಳಿಯುವ ಬೀಜದ ಸಿಪ್ಪೆಯನ್ನು ದನಗಳಿಗೆ ಉತ್ತಮ ಪೌಷ್ಟಿಕ ಹಿಂಡಿಯಾಗಿ ಬಳಸುತ್ತಾರೆ. ಕುಸುಬೆಯಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರೋದ್ರಿಂದ ಇದನ್ನ ನೇರವಾಗಿ ತಿನ್ನಲು ಆಗೋದಿಲ್ಲ. ಆದ್ರಿಂದ ಇದರಲ್ಲಿರುವ ಪ್ರೋಟೀನ್ ಅನ್ನ ಬೇರ್ಪಡಿಸಿ ಆಹಾರ ಪದಾರ್ಥಗಳನ್ನ ಮತ್ತು ಪುಷ್ಟಿಕರವಾದ ತಂಪಾದ ಪಾನೀಯವನ್ನ ತಯಾರಿಸ್ತಾರೆ. ಕೆನಡಾ, ಅಮೆರಿಕ, ಫ್ರಾನ್ಸ್, ಈಜಿಪ್ಟ್ ಮತ್ತು ಜಪಾನ್ನಂತಹ ದೇಶದಲ್ಲಿ ಕುಸುಬೆಯ ಬೀಜವನ್ನ ಪಕ್ಷಿಗಳಿಗೆ ಆಹಾರವಾಗಿ ಬಳಸ್ತಾರೆ. ಕುಸುಬೆ ಕಾಳುಗಳು ಹೊಳೆಯುವ ಬಿಳಿ ಬಣ್ಣವನ್ನ ಹೊಂದಿದ್ರೆ ಅವುಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಮುಖ್ಯವಾಗಿ ಭಾರತ ದೇಶದಿಂದ ರಫ್ತಾಗುವ ಕುಸುಬೆ ಬೀಜಗಳನ್ನು ಹೊರದೇಶಗಳಲ್ಲಿ ಪಕ್ಷಿಗಳ ಆಹಾರಕ್ಕಾಗಿ ಉಪಯೋಗಿಸ್ತಾರೆ. ಕುಸುಬೆಯನ್ನು ವಿವಿಧ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದ ಆಹಾರವಾಗಿ ಉಪಯೋಗಿಸ್ತಾರೆ. ಉದಾಹರಣೆಗೆ, ಸುಡಾನ್ ದೇಶದಲ್ಲಿ ಕುಸುಬೆ ಬೀಜದ ಕಣಕವನ್ನು ಗಿಣ್ಣ ಮತ್ತು ಮೊಸರು ತಯಾರಿಕೆ ಮಾಡುವಲ್ಲಿ ಬಳಸ್ತಾರೆ. ಸುಡಾನ್ ಮತ್ತು ಇಂಡೋನೇಷ್ಯಾ ದೇಶದಲ್ಲಿ ಕುಸುಬೆ ಬೀಜವನ್ನು ಕಡಲೆ ಮತ್ತು ಗೋಧಿ ಬೀಜಗಳ ಜೊತೆಗೆ ಸೇರಿಸಿ ಉಪಹಾರವಾಗಿ ಬಳಸ್ತಾರೆ. ಕುಸುಬೆಯನ್ನು ನೀರಿನಲ್ಲಿ ನೆನೆಸಿ ರುಬ್ಬಿ ಬಂದ ಹಾಲನ್ನು ಅನ್ನ ಮಾಡುವಾಗ ಹಾಕಿ ಕುದಿಸಿ ಅಕ್ಕಿ ಹುಗ್ಗಿಯಾಗಿ ತಯಾರಿಸ್ತಾರೆ. ಅಕ್ಕಿ ಹುಗ್ಗಿ ಹಬ್ಬ ಹರಿದಿನಗಳಲ್ಲಿ ತಯಾರಿಸುವ ವಿಶೇಷ ಆಹಾರ ಪದಾರ್ಥವಾಗಿದೆ. ಬ್ರೆಡ್, ಕೇಕ್, ಬಿಸ್ಕತ್, ಬೆಣ್ಣೆ, ಐಸ್ ಕ್ರೀಂ, ಲಸ್ಸಿ, ಉಪ್ಪಿನಕಾಯಿ ಹೀಗೆ ಮುಂತಾದ ಆಹಾರ ಪದಾರ್ಥಗಳನ್ನು ತಯಾರಿಸುವಾಗ ಆಕರ್ಷಕ ಬಣ್ಣ ಬರಲು ಕುಸುಬೆಯಲ್ಲಿರುವ ಕಾರ್ಥಮಿನ್ ಎಂಬ ವರ್ಣವನ್ನ ಬಳಸ್ತಾರೆ. 2010-11 ಅಂಕಿ ಅಂಶಗಳ ಪ್ರಕಾರ ಕುಸುಬೆ ಬೆಳೆಯ ಸಾಗುವಳಿಯಲ್ಲಿ ಹಾಗೂ ಎಕರೆವಾರು ಇಳುವರಿಯೂ ಬಹಳಷ್ಟು ಕಡಿಮೆಯಾಗಿದೆ ಎಂದು ಕಂಡುಬಂದಿದೆ. ಆದರೆ ಬಹು ಉಪಯೋಗಿ ಈ ಕುಸುಬೆ ಆಹಾರ, ಕೈಗಾರಿಕೆ, ಸೌಂದರ್ಯವರ್ಧಕ ಮತ್ತು ಔಷಧಿಗಳ ತಯಾರಿಕೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಹೆಚ್ಚು ಹೆಚ್ಚಾಗಿ ಸಾಗುವಳಿಯನ್ನ ಮಾಡಿದರೆ ರೈತರಿಗೆ ಅನುಕೂಲಗಳು ಹೆಚ್ಚಾಗುತ್ತೆ. ಹಾಗಾಗಿ ಆಸಕ್ತ ರೈತ ಬಂಧುವರು ಕುಸುಬೆ ಬೆಳೆಯಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳಬಹುದು. ಇದುವರೆಗೆ ಕೃಷಿ ಲೋಕ ಕಾರ್ಯಕ್ರಮದಲ್ಲಿ ಕುಸುಬೆ ಬೆಳೆಗೆ ಸಂಬಂಧಿಸಿದ ಮಾಹಿತಿಯನ್ನ ಕೇಳಿದಿರಿ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಹೈಟೆಕ್ ಫರ್ನಿಚರ್ನಿಂದ 32,999 ರೂಪಾಯಿಯ ಬೆಡ್ರೂಮ್ ಸೆಟ್ ಖರೀದಿಸುವಾಗ 19,600 ರೂಪಾಯಿಯ ಸ್ಪ್ರಿಂಗ್ ಬೆಡ್ ಫ್ರೀ. ಹೈಟೆಕ್ ಫರ್ನಿಚರ್ ಹಾಸನ. ಈಗ ಕೇಳಿ ಒಂದು ಜನಪದ ಗೀತೆ. ಇದವರ ಎದೆಯು ನಡುಗಬೇಕ, ನನ್ನ ಗಂಡ ಎಂಥವನಿರ್ಬೇಕ, ಎಂಥವನಿರ್ಬೇಕ ಯವ್ವ ಎಂಥವನಿರ್ಬೇಕ.